ನಾನ್ ಎಲ್ಲಿ ನಾಚೋದಿಲ್ಲ. ನೀವೇ ಹೋಗ್ತೀರಿ ಮಾರ್ಕೆಟ್? ಹೌದ್ರಿ, ಚೆಂಡು ಹೂವ ಬೆಳೆದ್ರ ನಾನೇ, ಗಲಾಟಿ ಬೆಳೆದ್ರ ನಾನ, ಸಿರಿಧಾನ್ಯ ಬೆಳೆದ್ರ ಮಾರ್ಕೆಟ್. ಮೊನ್ನೆ ನೋಡ್ರಿ ಶ್ರೀಪಸರ್ ಮತ್ತೆ ಇವರೆಲ್ಲರೂ ಕಲ್ತು ಒಂದು ನಮ್ಮ ಆನಂದ್ ಸರ್ ಒಂದು ದೊಡ್ಡದೊಂದು ಕಮಿಟಿ ಮಾಡಿ ನಮ್ಗೊಂದು ರೈತ ಮಾರ್ಕೆಟ್ ಮಾಡಿಕೊಟ್ರು. ಈಗ ನಮ್ಗೆ ಅಲ್ಲಿ ಶೆಡ್ ಹೊಡೆದು ನಿಂತ್ಕೊಂಡು ನಾವು ನಮ್ಮ ಬೆಳೆ ನಾವ ಮಾರಾಕತ್ತೀವಿ. ಮತ್ತೆ ಗುರುವಾರಕ್ಕೊಂದು ಇದು ಒಂದು ದೊಡ್ಡ ಖುಷಿ ನಮ್ಗೆ. ಈಗ ಮಾರ್ಕೆಟ್ಗೆ ಸಮಿತಿ ಆಗಿದೆಯಲ್ಲ, ಅದಕ್ಕಿಂತ ನೀವು ಮೊದಲು ನೀವೇ ಮಾರಾಟ? ನಾವ ಮಾರಾಟ ಮಾಡ್ತಿದ್ದೀನಿ. ಎಲ್ಲೆಲ್ಲಿ ಹೋಗ್ತಿದ್ರಿ, ಹೆಂಗ್ ಮಾಡ್ತೀನಿ? ನಾನು ಸೋಮವಾರ ಭಾಗ್ಯನಗರ, ಮಂಗಳವಾರ ಹುಲಿಗಿ, ಬುಧವಾರ ಊರಾಗಿರ್ತಿದ್ದೆ, ಗುರುವಾರ ಕೊಪ್ಪಳ, ಶುಕ್ರವಾರ ಕೂಕನಪಳ್ಳಿ, ಶನಿವಾರ ಗಿಣಿಗೇರಿ, ಆಯ್ತಾರ ಕಿನ್ನಾಳು. ಏಳು ವಾರ ಬರ್ತಿದ್ದು, ಏಳು ಸೇಂತಿ ಹಾಕಿದ್ದು. ನನಗೆ ಎಷ್ಟು ಬದ್ನೆಕಾಯಿ ಟಮಾಟಿ ತರಕಾರಿ ಹಾಕ್ತಿದ್ದೆ ಮೊದಲಿಗೆ. ತರಕಾರಿ ಹಾಕ್ಯಂದ್ರೆ ಹಿಂಗೆಲ್ಲ ಏನ್ರಿ, ದಲಾಲರು ಸಕ್ಕೆ ಸಿಕ್ಕು ನಾವು ಧೂಳಿ ಪಟ ಆಗಿಬಿಟ್ಟಿವಿ. ದಲಾಲರ ಹತ್ರ ನಾವು ರೈತರು ಹೋಗಬಾರ್ದು. ಏನು ಚೆಲ್ಲಾಡ್ತಾರೆ, ಕಚ್ಚಿಪಿಡಿ ಚೂತಾಡ್ತಾರೆ. ಹೆಂಗೆ ರೈತರು ಒಂದು ಕಾಳು ಬಿದ್ದರೆ ಅವನ್ನ ಕೂಡಿ ಹಾಕಿ ಕಣದ ಕಣದಲ್ಲಿ ಎಷ್ಟು ಚಂದ ಮಾಡ್ತಾನೆ ಅಲ್ಲಿ ಹೇಳಬಾರ್ದು. ಮಾರ್ಕೆಟ್ನಾಗ ಚಿಕ್ಕಾಪಟ್ಟಿ ಚವಳಿಕಾಯಿ ತುಳಿಯಾಡ್ತಾರೆ, ತಮಾಟಿ ಹಣ್ಣು ಹುಗಿದಾಡ್ತಾರೆ, ಚೆಂದಾಗಿರ್ತದೆ ಹೀರಿಕಾಯಿನೂ ಅಷ್ಟು ಮುದುಮಾಗಿರ್ತಾರೆ. ಅದನ್ನೆಲ್ಲ ಅವರಿಗೆ ದಲಾಲರಿಗೆ ಏನು ಗೊತ್ತಿರ್ತದೆ ಆ ಭಾವನೆ. ನೀವು ಕೈಮುಟ್ಟಿ ಬೆಳೆದಿರ್ತೀನಿ, ಕೈಮುಟ್ಟಿ ನೋಯ್ಗಿರ್ತತ್ತ. ಹಂಗಾಗಿ ದಲಾಲರ ಕೈಗೆ ಸಿಕ್ಕು ರೈತ ಬೆನ್ನೆಲ್ಲ ಮುರ್ಕೊಂಬಿಟ್ಟಾನ ಸರ. ಒಬ್ಬೊಬ್ಬರ ಮನೆಗೆ ಒಬ್ಬ ರೈತ ಕುಂತ್ಕೊಂಬಿಟ್ರೆ ಮಾರ್ಕೆಟ್ಗೆ ಏನ್ರಿ, ಇಷ್ಟು ಇಷ್ಟು ಶಿಸ್ತಾಗತ್ತ ನಮ್ಮ ಇಂಡಿಯಾ, ಅಷ್ಟು ಅದ್ಭುತ ಆಗ್ತತೆ. ಎಲ್ಲರ ತಲೆಗೆ ಬರ್ಬೇಕಂತ ಆಮೇಲೆ ಸುಸೈಡ್ ಮಾಡ್ಕೊಂತಾರಲ್ಲ ಅವರಂತ ಮೂರ್ಖ ಯಾರಲ್ಲ, ಧೈರ್ಯ ಮಾಡಿ ನಾವು ನಿಲ್ಬೇಕು ರೈತರಂತ ನನ್ನ ಭಾವನೆ. 57 ವರ್ಷ ಹರಡು ಹುರ್ದಂಗೆ ಮಾತಾಡ್ತೀರಿ, ಉತ್ಸಾಹ ತುಂಬಾ ಐತೆ, ಇದ್ರ ಗುಟ್ಟೇನು ನಿಮ್ದು? ಅದೆಲ್ಲ ದೇವ್ರ ಲೀಲೆ, ನನಗೆ ಭೂಮಿ ತಾಯಿ ಆಶೀರ್ವಾದ. ಆಮೇಲೆ ಒಂದು ಮಾತನ್ನ ಹೇಳಿದ್ರಿ, ನಮ್ಮ ಮನೇಲಿ ಎಲ್ಲ ಬ್ಯಾಂಕ್ ತರ ಐತೆ ಅಂತೇಳಿ, ಬೀಜದ ಬ್ಯಾಂಕು ಅಂತ. ಯಾವ್ಯಾವ ತರದ ಬೀಜಗಳನ್ನು ಸಂಗ್ರಹ ಮಾಡಿದ್ರಿ? ಅವು ದೇಶಿ ಬೀಜಗಳ ಅಥವಾ ಹೇಗೆ? ಭೋಗಪುರ ಜೋಳ ಸರ, ಗುರಳು, ಹುಳ್ಳಿ, ನೆವಣಿ, ಪುಂಡಿ. ಇವತ್ತೆಲ್ಲಾರ ಸೀಡ್ ಐತಪ್ಪ ಅಂದ್ರ ನಾನು ಇವತ್ತು ಮನೇಲಿ ಇಡಗಲ್ಲ. ಅವನ ಹಳೆ ಹಿರಿ ಬೀಜ ಅದರಿ, ಕುಂಬಳಿ ಬೀಜ ಅಂತ ಐತಿ. ಕುಂಬಳಿ ಬೀಜ ಬೂದ್ ಕುಂಬಳ ಅಂತ ಬಂತ. ಈ ನಮ್ಮ ಕರೆ ಕುಂಬಳ ಅಂತೂ ಎಲ್ಲಿ ಸೀಡ್ ಮಾಡಿಲ್ಲ. ಆದ್ರೆ ಅದರಂತ ಎಲ್ಲ ಇಡೀ ನನ್ನ ಮನೆಯಲ್ಲಿರೋದು ಬೀಜ ಬ್ಯಾಂಕ್. ಈಗ ರೈತರು ಇವುಗಳನ್ನು ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾರ, ಈ ಬೀಜ ತಗೊಳಕ್ಕೆ ಬರ್ತಾರ? ಬರ್ತಾರೆ ಸರ್, ಕೊಡಪ್ಪ ನನಗೆ ಬೀಜ ಬೇಕಂತ. ಸುಮಾರು ನನ್ನ ಹತ್ರ ಬೀಜ ಬ್ಯಾಂಕ್ ಇದ್ದಾಗ ಕೊಡ್ತೀರಿ ಅವ್ರಿಗೆ ಕೊಟ್ಟು ಮತ್ತೆ ಬೀಜ ತಗೊಳ್ತಿರೋ? 50 ರೂಪಾಯಿ ಕೆ ಜಿ ರೀ ನಟ್ಕ್ಯಾಸ್. ಮತ್ತೆ ನಾನು ಒಪ್ಪಂದ ಮಾಡ್ಕೊತೀನಿ, ನವಣಿ ನನಗೆ ಕೊಡ್ತೀಯಾ, ನಾನು ಮಿಲ್ ಲಕ್ಷಂಬಂದು ನಾನು ಕೊಪ್ಪಳದಲ್ಲಿ ಮಾರ್ಕೆಟ್ ಅದ ಅಂತೀನಿ, ಕೊಡ್ತಾರೆ ಸರ್. ನವಣಿ ಬೆಳೆಯೋರು ನವಣಿ ನೀವು ಖರೀದಿ ಮಾಡ್ಬೋದು? ಖರೀದಿ ಮಾಡ್ತೀನಿ. ಅರ್ಕ ಬೆಳೆಯೋರು ಅರ್ಕ ಖರೀದಿ ಮಾಡ್ಕೊಂತೀನಿ. ಮತ್ತೆ ನೆಲ್ಲು, ಕೆಂಪು ನೆಲ್ಲು, ಡುಗ್ ನೆಲ್ಲು, ಒಳ್ಳೆ ಹಾರ ಸರ್ ಅದು. ಅದನ್ನು ಕೂಡ ನೆಲ್ಲು ಬ್ಯಾಂಕ್ ಬೀಜಾನು ಕೊಡ್ತೀನಿ, ಮತ್ತೆ ನೆಲ್ಲು ನಾನು ಖರೀದಿ ಮಾಡ್ಕೊಂತೀನಿ. ರೈತರು ಅಂದ್ರೆ ಒಂದು ಕಾರ್ಪೊರೇಟ್ ವ್ಯಾಪಾರನು ಮಾಡ್ಬೋದು ಚೆನ್ನಾಗಿ ನೋಡಿದ್ರೆ. ಏನ್ರಿ ಬೇಕಾದಂಗ ಐತಿ, ಅವನಂತ ಭಾಗ್ಯಶಾಲಿ ಯಾರಿಲ್ಲ. ಈಗ ನಿಮಗೆ ಇಷ್ಟೆಲ್ಲ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಒಯ್ಯೋದಕ್ಕೆ ಏನೇನು ಇಟ್ಕೊಂಡಿದ್ರಿ? ಮಾರಾಟ ಮಾಡ್ಕೊಳಕ್ ಹೋಗ್ತೀರಿ, ಸಂತೆ ಹೋಗ್ತೀರಿ? ಸಂತೆ ಹೋಗ್ತೀವಿ. ಏನು ವಾಹನ ಏನು ಮಾಡ್ಕೊಂಡ್ರಿ ಹೇಗೆ? ನಾನು ವಾಹನ ಅಂದ್ರೆ ಒಂದು TVS XL ಸರ್, ಅದರಲ್ಲಿ ಮುಂದೆ 40 ಕೆಜಿಯಿಂದ 20 ಕೆಜಿ, 60 ಕೆಜಿ ಚೆಂಡು ಹೂವ, ಗಲಾಟಿ, ಚಿಂತಾಮಣಿ ಅಂತ ಹೊಯ್ಲಕ್ಕ, ಹುಲಿಗ್ ಹೊಯ್ಲಕ್ಕ ಅಂತ ಗಾಡಿಗಳೈತಿ ಐರಾವತ. ಇದು ಇವೆಲ್ಲ ಗಟ್ಟಿ ಧಾನ್ಯಗಳಾಗ್ತಾವಲ್ಲ, ಒಂದು ಆಟೋಕ್ಕ 100 ರೂಪಾಯಿ ತಗೊಂಡೋಗಿ ಅಲ್ಲಿ ನಮ್ಮ ರೈತ ಮಾರ್ಕೆಟ್ ಇಳಿಸಿ ಬಂದ್ಬಿಡ್ತಾನೆ ಸರ್. ಹಂಗೆ ಮಾಡ್ಕೊಂಡಿದ್ದೀನಿ. ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ? ನಾವೀಗ ಸದ್ಯ ನನ್ನ ಮಕ್ಕಳು ಇಬ್ಬರು, ಒಬ್ಬ ಹೆಣ್ಮಗಳು, ಒಬ್ಬ ಮಗ ವ್ಯವಸಾಯ ಮಾಡ್ತಾನೆ, ಒಬ್ಬ ಮಗಳ ಗಂಡು ಮನೆಗೆ ಮಾಡಿ ಕೊಟ್ಬಿಟ್ಟಿನಿ. ಕೃಷಿಯಲ್ಲಿ ಎಷ್ಟು ಜನ ತೊಡ್ಕೊಂಡ್ರಿ ಕುಟುಂಬದಲ್ಲಿ? ನಾನು ನನ್ನ ಹೆಂಡತಿ, ನನ್ನ ಮಗ, ಮೂರು ಜನ. ಮೂರು ಜನ ರೀ, ಬೇಕಾದಾಗ ಆಳು ಹಚ್ಕೊಂತೀವಿ ಮೂರು ಜನ ರೀ. ಈಗ ನಾನು ನೋಡಿದ ಹಾಗೆ ನಿಮ್ಮ ಮನೆ ಮತ್ತು ನಿಮ್ಮ ಕೃಷಿ ಹೊಲ ಏನಿದೆಯಲ್ಲ ಸರ್, ಅದು ಒಂದು ರೀತಿಯಿಂದ ವಿಶ್ವವಿದ್ಯಾಲಯ ಇದ್ದಂಗೆ. ಕರೆಕ್ಟ್, ತುಂಬಾ ಜನ ಕಲೀಲಿಕ್ಕೆ ಬರ್ತಾರೆ. ಹೌದ್ರಿ, ನೋಡ್ಲಕ್ಕ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ನೋಡ್ಲಿಕ್ಕೂ ಬರ್ತಾರೆ. ಯಾರೋ ರೈತರು ಏನಾದ್ರು ನಾನು ಬೆಳಿಬೇಕಂದ್ರೆ ನಿಮ್ಮ ಹೊಲ ನಮ್ಮ ಮಾರ್ಗದರ್ಶನ ಕೇಳ್ತಾರೆ. ನಂದಲ್ಲ ದೇವ್ರದ ನಿಜವಾಲಿ, ಅದು ನಿಜವಾಲಿ. ಹೈನುಗಾರಿಕೆ ಅದ, ಜೇನು ಸಾಕಾಣಿಕೆ, ಮತ್ತೆ ಗೊಬ್ಬರ ಗ್ಯಾಸ್, ಎರೆಹುಳು ತಟ್ಟಿ, ಇಂಥದ್ದಿಲ್ಲ ನನಗೆ. ಸಮಗ್ರ ಕೃಷಿ ಅಂತ ಹೇಳಿದ್ರು. ಸಮಗ್ರ ಕೃಷಿ ನಿಮ್ದು? ಹೌದೌದು, ಸಮಗ್ರ ಕೃಷಿ ಇದ್ರೆ ಮತ್ತೆ ಖುಷಿಯಿಂದ ಮಾಡಿದ್ರೆ ಖುಷಿ ಆಗತ್ತೆ, ಇಲ್ಲದ್ರೆ ಮಾಡಕ್ ಸಾಧ್ಯನೇ ಇಲ್ರಿ. ನೀವು ಈಗ ಅಡುಗೆ ಅನಿಲ ಹೊರಗಡೆ ತರಲ್ಲ ಗ್ಯಾಸ್? ಇಲ್ಲ ಸರ್, ಗೊಬ್ಬರ ಗ್ಯಾಸ್, ಗೊಬ್ಬರ ಗ್ಯಾಸ್ನಿಂದ ತಮ್ಮಂದಿವಿ ಇಲ್ಲಂಬುದಿಲ್ಲ ತಾತ್ಕಾಲಿಕ. ಅಂದ್ರೆ ನೀರು ಮಾತ್ರ ಕಮ್ಮಿ ಸರ್, ನೀರಿನ ಬಳಕೆ ಅಂದ್ರೆ ಸ್ವಲ್ಪ 1 ಇಂಚ್ ನೀರು, 1 ಇಂಚ್ ನೀರಿಂದ ನಾನು ಮಿತವಾಗಿ ಮಾತು ಮಿತವಾಗಿ ನೀರು ಅಂತಂದು ಮಿತವಾಗಿ ನೀರು ಬಳಸ್ತೀನಿ. ಈಗ ನಾವು ATM ನಲ್ಲಿ ಹಣ ಹೆಂಗ ಸಂಗ್ರಹಣೆ ಮಾಡಿ ಇಡ್ತೀವಲ್ಲ, ಮುಂದಿನ ಪೀಳಿಗೆಗೆ ನೀರನ್ನು ಹಣ ಸಂಗ್ರಹ ಮಾಡಿ ಇಟ್ಕೊಂತೀನಿ. ಈ ನೀರು ಮಿತವಾಗಿ ಬಳಸ್ಬೇಕಂದ್ರೆ ಯಾವ ಪದ್ಧತಿ ಅಳವಡಿಸ್ಕೊಂಡಿದ್ದೀನಿ? ನಾನು ಹನಿ ನೀರಾವರಿ ಡ್ರಿಪ್ಪಿನ ಮುಖಾಂತರ ಬಳಸ್ತೀನಿ ಸರ್. ನಾನು ಸಿಕ್ಕಾಪಟ್ಟೆ ಸಿಲುಕಿ ತಗೊಂಡು ಬಳಸೋದಿಲ್ಲ, ಪಟೇಗಟ್ಟಲೆ ಹೋಗೋದು, ಆ ಕಡೆ ಮೂಲಿ ನಿಂತ್ಕೊಂಡ್ಬಿಡ್ತದ, ಇದ್ದ ಮಣ್ಣು ಕೊಚ್ಚೋಕತ್ತ ಸಾಧ್ಯ ಇಲ್ರಿ. ಹನಿ ನೀರಾವರಿ ಮಾಡಿದ ಮಾತ್ರ ರೈತ ಅಂದ್ರೆ ಇಲ್ಲಿ ಎಷ್ಟತ್ರ IT ಬೆಳೆದಿರ್ತದಲ್ಲ 2 ಫೀಟು, ಆ ಡೌನ್ನಲ್ಲಿ 2 ಫೀಟ್ ಬೆಳೆಯಲಿದ್ರೆ ನಾನು ರೈತನ ಅಲ್ಲ. ಅಷ್ಟು ಮಣ್ಣು ಕೊಚ್ಚಿಂದ ಹೋಗಲ್ಲ, ಮಣ್ಣಿನಷ್ಟು ಮಹತ್ವ ಭಾರಿ ಮಹತ್ವ ಸರ್. ಅದು

ಇತ್ತ ನೋಡೆ, ಚಿತ್ರದುರ್ಗದ ಕಲ್ಲು ನೋಡೆ, ಹತ್ತಿ ನೋಡೆ ನಮ್ಮ ತವರೂರ. ಅತ್ತ ನೋಡೆ ಇತ್ತ ನೋಡೆ, ಚಿತ್ರದುರ್ಗದ ಕಲ್ಲು ನೋಡೆ, ಹತ್ತಿ ನೋಡೆ ನಮ್ಮ ತವರೂರ. ನಂಜಯ್ಯ ಕೈ ಮುಗಿದು ಕೋಲ ಬಿಡ್ತೀವಿ ಕೋಲೆ, ಕಲ್ಲು ಕಾವೇರಿ ಕಪನಿಯ ನಂಜಯ್ಯ ಕೈ ಮುಗಿದು ಕೋಲ ಬಿಡ್ತೀವಿ ಕೋಲೆ ಕೋಲು ಕೋಲೆ ಕೋಲು ಕೋಲನ್ನ ಕೋಲೆ ಕೋಲೆ ಮಾಣಿಕ್ಯ ದಾರ ಸುನದ ಕೋಲೆ ಕೋಲು ಕೋಲೆ